ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. प्रस्तावना. जलवायु क्या है और हमें इसकी परवाह क्यों करनी चाहिए? नमस्कार दोस्तों, क्या आप जानते हैं कि जलवायु क्या होती है? जलवायु वह सामान्य मौसम है जो हम किसी जगह पर लंबे समय तक, लगभग 30 साल तक महसूस करते हैं. यह सूर्य की रोशनी, हवा, जमीन, समंदर और बर्फ से प्रभावित होती है. वैज्ञानिक विभिन्न क्षेत्रों जैसे भूगोल, महासागर विज्ञान और मौसम विज्ञान से जुड़ी जानकारियों को एक साथ लेकर अध्ययन करते हैं, ताकि हम ये समझ सकें कि हमारा ग्रह कैसे काम करता है. लेकिन आज हमारी जलवायु पहले से कहीं ज्यादा तेजी से बदल रही है. इसका सबसे बड़ा कारण मानव गतिविधियों से ग्रीन हाउस गैस का निकलना है. इस वजह से गर्मी बढ़ रही है, बाढ़ आ रही है, सूखा पड़ रहा है और समंदर का जलस्तर भी बढ़ रहा है. जलवायु परिवर्तन से लड़ने के लिए सबसे पहला कदम इससे समझना है. इसलिए यूनेस्को जलवायु परिवर्तन की जानकारी को आसान और सरल भाषा में समझाने का समर्थन करता है, ताकि स्कूल के बच्चों से लेकर समुदाय के नेता तक सभी ये जान सकें कि धरती पर क्या हो रहा है और हम इसे बचाने के लिए क्या कर सकते हैं. इस विषय पर एक खास प्रदर्शनी आयोजित की गई है, जो आपको दिखाएगी कि जलवायु परिवर्तन हमारी दुनिया को कैसे प्रभावित कर रहा है. इसमें साफ पानी, बेहतर स्वास्थ्य, खाद्य सुरक्षा और संयुक्त राष्ट्र के 17 सतत विकास लक्ष्यों को भी शामिल किया गया है. यह प्रदर्शनी अब कई भाषाओं में उपलब्ध है. इसे पहले से ही भारत, भूटान और श्रीलंका में साझा किया जा रहा है. इसे लोगों में जागरूकता बढ़ रही है और वे अपने आप को बदलती जलवायु के लिए तैयार कर रहे हैं. तो जुड़े रहिए, अधिक जानिए और बदलाव का हिस्सा बनिए. हम सभी के लिए जलवायु के बारे में जानना बेहद जरूरी है. यह संदेश यूनेस्को और आकाशवाणी के सहयोग से प्रस्तुत किया गया है. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಗೆ ಭೇಟಿ ನೀಡಿ. ಸಮಾಜಕ್ಕೆ ಅತಿ ಹೆಚ್ಚು ವೈದ್ಯರನ್ನು ನೀಡಿರುವ ಕರ್ನಾಟಕದ ಪ್ರತಿಷ್ಠಿತ ಗುರುದೇವ್ ಶಿಕ್ಷಣ ಸಂಸ್ಥೆಯ ನೀಟ್ ಅಕಾಡೆಮಿಯಲ್ಲಿ ರಿಪೀಟರ್ಸ್ ಕೋರ್ಸ್ಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅತ್ಯುತ್ತಮ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಗುರುದೇವ್ ನೀಟ್ ಅಕಾಡೆಮಿ. ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಅನುಭವಿ ಶಿಕ್ಷಕ ತಂಡ, ಯಶಸ್ವಿ ಪಾಠ ಯೋಜನೆಗಳು, ಡೈಲಿ, ವೀಕ್ಲಿ ಹಾಗೂ ಗ್ರ್ಯಾಂಡ್ ಟೆಸ್ಟ್ಗಳ ನಿರಂತರ ಮೌಲ್ಯಮಾಪನ ಹಾಗೂ ವೈಯಕ್ತಿಕ ಕಾಳಜಿ. ನಿಮ್ಮ ವೈದ್ಯರಾಗುವ ಕನಸಿಗೆ ಇನ್ನು ಒಂದು ಹೆಜ್ಜೆ ಮಾತ್ರ. ಇಂದೇ ಭೇಟಿ ನೀಡಿ ಗುರುದೇವ್ ನೀಟ್ ಅಕಾಡೆಮಿ, ಭಾರತೀ ನಗರ, 3ನೇ ಅಡ್ಡ ರಸ್ತೆ, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9880452226, 9880412226. ಈ ವರಮಹಾಲಕ್ಷ್ಮಿ ಹಬ್ಬದಂದು ಹೊಳೆಯುವ ಶುಭ ಹಾರೈಕೆಗಳನ್ನು ಮನೆಗೆ ತನ್ನಿ. ಆಗಸ್ಟ್ 1-17 ವಿಶೇಷ ಕೊಡುಗೆಗಳೊಂದಿಗೆ ಆಚರಿಸಿ. ಚಿನ್ನದ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ಬೆಳ್ಳಿಯ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ. ಜೊತೆಗೆ ಚಿನ್ನದ ದರದಲ್ಲಿ ಫ್ಲಾಟ್ 10% ರಿಯಾಯಿತಿ ಪಡೆಯಿರಿ. ಸಾಂಪ್ರದಾಯಿಕವಾಗಿ ಹೊಳೆಯುವ ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ರಾಜಾರಾಮ್ ಬಾಪು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜಾರಾಮ್ ನಗರ, ಸಾಂಗ್ಲಿ, ಮಹಾರಾಷ್ಟ. ಇಲ್ಲಿ ಬಿಟೆಕ್ನೊಂದಿಗೆ ವಿದೇಶದಲ್ಲಿ ಎಂಎಸ್ ಮಾಡಬೇಕೆ? ಆರ್ಐಟಿನಲ್ಲಿ ಪ್ರವೇಶ ಪಡೆಯಿರಿ. ಎಂಎಸ್ ಆರ್ಐಟಿಯಲ್ಲಿ 2 ವಿದೇಶದಲ್ಲಿ 3 ಅಥವಾ ಆರ್ಐಟಿನಲ್ಲಿ 3 ವಿದೇಶದಲ್ಲಿ 2 ಬಿಎಸ್ ಆರ್ಐಟಿಯಲ್ಲಿ 2 ವಿದೇಶದಲ್ಲಿ 2 ಪಿಜಿ ಎಂಟೆಕ್ ಎಂಬಿಎ ಆರ್ಐಟಿಯಲ್ಲಿ 1 ವಿದೇಶದಲ್ಲಿ 1 ಸಿಇಟಿ ಎಟಿಎಂಎ ಸಿಇಟಿ ಮೂಲಕ ಪ್ರವೇಶ ಪಡೆಯಬಹುದು. ಮಹಾರಾಷ್ಟ ಸಿಇಟಿ ಹಾಗೂ ಜೆಡಬ್ಲ್ಯೂ ಮೂಲಕ ಕೂಡ ಪ್ರವೇಶ ಪಡೆಯಬಹುದು.

ಕೃಷಿ ಕಾಮಧೇನು ರೈತರ ಸಿಹಿದೇನು ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ 28 ಕೃಷಿ ಸಂಶೋಧನಾ ಕೇಂದ್ರಗಳು 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ ವಿವಿಧ ಬೆಳೆಗಳ 210 ತಳಿಗಳು ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು ಕರ್ನಾಟಕ ಸರ್ಕಾರದ ಯೋಜನೆಗಳು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಸಿಬ್ಬಂದಿ ತರಬೇತಿ ಘಟಕ ಸಮುದಾಯ ಬಾನುಲಿ ಕೇಂದ್ರ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಠಲ್ ಬಿ ಗುಲ್ಗೋಡ್ ಅವರೊಂದಿಗೆ ಬೆಳೆಗಳಿಗೆ ಬೇಕಾದ ನೀರು ಹಾಗೂ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿಯಿಂದ ರೈತ ಬಾಂಧವರೇ ನಮಸ್ಕಾರ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿಯ ಸಹಯೋಗದಲ್ಲಿ ಬರ್ತಾ ಇರುವಂತಹ ಈ ಕಾರ್ಯಕ್ರಮ ನಿಮಗಾಗಿ ನಿಮಗೆ ಮಾಹಿತಿ ನೀಡಲಿಕ್ಕಾಗಿ ಮುಖ್ಯವಾಗಿ ತಂತ್ರಜ್ಞರ ಒಂದು ಸಹಕಾರ ಮತ್ತು ತಾಂತ್ರಿಕತೆಗಳ ಒಂದು ಪರಿಚಯ ಮತ್ತು ವಿಶೇಷವಾಗಿ ಬೇಸಾಯ ನಿರ್ವಹಣೆ ಸಮರ್ಪಕವಾಗಿ ಆಗಬೇಕು ಅಂತ ನಮ್ಮ ಅಭಿಲಾಷೆ ಆ ನಿಟ್ಟಿನೊಳಗೆ ಕೃಷಿ ವಿಶ್ವವಿದ್ಯಾಲಯ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಹಸಿರು ಕ್ರಾಂತಿ ನಂತರ ನಮ್ಮ ಮಣ್ಣಿನ ಗುಣಮಟ್ಟದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಈಗ ಕೆಲವೊಂದು ಪ್ರದೇಶಗಳ ಸವಳು ಜವಳು ಬಹಳ ಆಗ್ತಾ ಇದೆ ಯೂರಿಯಾ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಗಂಗಾವತಿ ಅಂತ ಊರಲ್ಲಿ ಹೋದರೆ ಸಾಕಷ್ಟು ಇವತ್ತು ಮಣ್ಣೆಲ್ಲ ಇದಾಗಿದೆ ಅಕ್ಕಿ ಕೂಡ ತಿನ್ನಲಿಕ್ಕೆ ಯೋಗ್ಯವಾಗಿಲ್ಲ ಅನ್ನೋಂಥ ಸುದ್ದಿ ಅದ ಯಾಕಂದರೆ ಅವನ್ನ ಎಕ್ಸ್ಪೋರ್ಟ್ ಮಾಡೋವಾಗಿಲ್ಲ ನಾವೇ ಉಪ ಮಾಡಬೇಕು ಅಂದರೆ ಈಗ ಒಂದು ರಾಸಾಯನಿಕಗಳ ಅತಿಯಾದ ಬಳಕೆ ನಮಗೆ ಭಾಳ ತೊಂದರೆ ಆಗಿದೆ ಪೋಷಕಾಂಶಗಳು ಎಷ್ಟು ಬೇಕೋ ಅಷ್ಟು ನಮ್ಮ ಭೂಮಿಯೊಳಗೆ ಆ ಒಂದು ಸೂಕ್ಷ್ಮ ಜೀವಿಗಳ ಒಂದು ರಕ್ಷಣೆಗೋಸ್ಕರ ಅದಕ್ಕಿಂತ ಹೆಚ್ಚಾಗಿ ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡ್ತಾ ಇವೆ ಇವತ್ತು ನೋಡ್ರಿ ಸಮುದ್ರನ ತಗೊಂಡ್ರೆ ಉದಾಹರಣೆಗೆ ಅದರಲ್ಲಿ ಉಪ್ಪು ಸಮುದ್ರ ನೀರು ಯಾಕೆ ಉಪ್ಪು ಇದೆ ಅಂದರೆ ಒಂದೇ ಕಡೆ ನಿಂತ ನೀರು ಆಮೇಲೆ ಭೂಮಿಯಿಂದ ಹರಿದು ಹೋಗುವಂಥ ನೀರಿನೊಳಗೆ ಲವಣಾಂಶ ಇರೋದು ಹೀಗಾಗಿ ಅದು ಸಮುದ್ರ ಸೇರೋದು ಅದೆಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹೀಗಾಗಿ ಅದು ಆಗ್ತದೆ ಹಾಗೆ ನೀವು ಜಾಸ್ತಿ ನೀರನ್ನು ವಿಶೇಷವಾಗಿ ನದಿ ಪಾತ್ರದ ರೈತರು ತಿಳ್ಕೊಬೇಕು ಜಾಸ್ತಿ ನೀರನ್ನು ಉಪಯೋಗ ಮಾಡಿದ್ರೆ ಚಲೋ ಬೆಳೆ ಬರ್ತದೆ ಅಂತ ತಿಳ್ಕೊಬೇಡಿ ಆ ಬೆಳೆಗೆ ಉಸಿರಾಡಿಸ್ಲಿಕ್ಕೆ ಅವಕಾಶ ಬೇಕು ಮತ್ತು ನೀರು ನಿಂತು ಬಿಡ್ತೆ ಅಂದರೆ ನಾಳೆ ನಿಮ್ಮದು ಹೊಲ ಸವಳು ಜವಳ ಆಗ್ತದೆ ನದಿ ಪಾತ್ರದಲ್ಲಿರುವಂತ ಭೂಮಿ ಅದಕ್ಕೊಂದು ಉದಾಹರಣೆ ಬಾಜು ಇರುವಂತದ್ರಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಸವಳು ಜವಳ ಆಗಿ ಅದು ಮರಳಾಗಿಬಿಡ್ತದೆ ಅದಕ್ಕೆ ಮುಖ್ಯವಾಗಿ ಮಣ್ಣು ನಿರ್ವಹಣೆ ಏನದಲ್ಲ ಕೃಷಿಯೊಳಗೆ ಬಹಳ ಅತ್ಯಂತವಾಗಿ ನಮ್ ಗಮನಿಸಬೇಕಾದ ಅಂಶ ಇವತ್ತು ನಮ್ಮ ಜೊತೆಗೆ ಪ್ರೊಫೆಸರ್ ವಿಠಲ್ ಬಿ ಗುಲ್ಗೋಡ ಅವರಿದ್ದಾರೆ ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಸಾಕಷ್ಟು ವಿಸ್ತೃತ ಅನುಭವದ ಅವರಿಗೆ ಅವ್ರು ಹೇಳ್ತಾರೆ ಒಂದು ಮಾತು ಅಂದ್ರೆ ಮಣ್ಣಿನೊಳಗೆ ಒಂದು ಸಚ್ಛಿದ್ರತೆ ಇರಬೇಕು ಅಂತ ಹೇಳಿ ಅಂದ್ರೆ ಒಂದು ಆರ್ದ್ರತೆ ಹೆಂಗಿರ್ಬೇಕು ಅಂದ್ರೆ ಅದು ಅಂತ ಒಂದು ಅತ್ಯುತ್ತಮವಾದ ಶಬ್ದವನ್ನು ಹೇಳಿದರು ಅಂದ್ರೆ ಮುಖ್ಯವಾಗಿ ಇವತ್ತು ಮಣ್ಣಿನ ನಿರ್ವಹಣೆಗೋಸ್ಕರ ಸಮಗ್ರ ಪೋಷಕಾಂಶಗಳು ಬೇಕಾಗ್ತದೆ ಯಾವ ರೀತಿ ನಾವು ಮಣ್ಣನ್ನ ನಿರ್ವಹಣೆ ಮಾಡಬಹುದು ಪೋಷಕಾಂಶಗಳಂದ್ರೆ ಏನು ಮತ್ತೆ ಯಾವ ವಿಧವು ಅವರ ಏನೇನು ವರ್ಗೀಕರಣ ಇದೆ ಮತ್ತೆ ಅವುಗಳ ನಿರ್ವಹಣೆ ಹೇಗೆ ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕು ರೈತ ಬಾಂಧವರಿಗೆ ಯಾವಾಗಲೂ ಹೇಳೋದು ನಾವು ನೀವು ಬರೀ ಕೃಷಿಕರಷ್ಟೇ ಅಲ್ಲ ಕೃಷಿ ಸಾಕ್ಷರಾಗಬೇಕು ನೀವು ಅಂದ್ರೆ ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ ಏನಂದ್ರೆ ದ್ವಿಗುಣ ಆಗ್ಬೇಕು ನಮ್ಮ ರೈತರದು ವರಮಾನ ಅಂತ ಹೇಳಿ ಅದು ಹಂಗೆ ಆಗುದಿಲ್ಲ ನಾವು ನಮ್ಮ ಆಲಸ್ಯತನವನ್ನು ಕೊಡಿಕೊಂಡು ಒಂದು ತಾಂತ್ರಿಕತೆಗಳನ್ನ ಅರಗಿಸಿಕೊಂಡು ಭೂಮಿಯ ಜೊತೆಗೆ ನಾವು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರೆ ಮಾತ್ರ ಸಾಕಷ್ಟು ರೈತರು ಆ ನಿಟ್ಟಿನೊಳಗೆ ಯಶಸ್ವಿಯಾಗಿದ್ದಾರೆ ಮತ್ತು ವಿಶೇಷವಾಗಿ ಇನ್ನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತಾರಲ್ಲ ಅದು ಕೂಡ ಮಾಡ್ತಾರೆ, ಅದರಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ. ಅದಕ್ಕೆ ಇವತ್ತು ಈ ಒಂದು ತಾಂತ್ರಿಕತೆಗಳನ್ನು ತಿಳ್ಕೊಳ್ಳೋ ನಿಟ್ಟಿನೊಳಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ವಿಠಲ್ ಬಿ ಕುಲಗೋಡ್ ಅವರಿಂದ ಮಾಹಿತಿ ಮಾಡಿಕೊಂಡಂತ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಕುಲಗೋಡ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ವಿಠಲ್ ಕುಲಗೋಡ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರ ಪರವಾಗಿ ಸ್ವಾಗತ, ಸುಸ್ವಾಗತ. ಆರಂಭಿಕವಾಗಿ ನಮ್ಮ ರೈತ ಬಾಂಧವರಿಗೆ ಒಂದೆರಡು ಮಾತುಗಳನ್ನ ಹೇಳ್ರಲ್ಲ. ಸಾಮಾನ್ಯವಾಗಿ ಮಣ್ಣು ಮತ್ತು ನೀರನ್ನು ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಸುಸ್ಥಿರವಾದಂಥ ಕೃಷಿಯನ್ನು ಮಾಡುವಂಥ ಅವಕಾಶ ನಮ್ಮುಂದಿದೆ. ಸೊ ಆ ನಿಟ್ಟಿನಲ್ಲಿ ತಾವು ಹೇಳಿದಾಗೆ ಸಾಕ್ಷರರಾಗಿ ರೈತರು ಈ ವೈಜ್ಞಾನಿಕವಾಗಿ ಈ ಪೋಷಕಾಂಶ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮಣ್ಣನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ನೀರನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಬಗ್ಗೆ ಪರಿಜ್ಞಾನವನ್ನು ಪಡ್ಕೊಂಡ್ಬಿಟ್ಟು ಆ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದಾಗ ಹೆಚ್ಚು ಇಳುವರಿ ಪಡೋದಲ್ಲದೆ ಸುಸ್ಥಿರವಾದಂಥ ಕೃಷಿಯನ್ನು ಮಾಡೋಕ್ಕೆ ಸಾಕಷ್ಟು ಅವಕಾಶಗಳು ನಮ್ಮುಂದಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಷಯಗಳ ತಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ನಾನು ಇಲ್ಲಿದ್ದೀನಿ. ಪ್ರೊಫೆಸರ್ ವಿಠಲ್ ಕುಲಗೋಡ್ ಅವರೇ, ಆರಂಭಿಕವಾಗಿ ಈಗ ಸಮಗ್ರ ಪೋಷಕಾಂಶಗಳು ಅಂತಂದ್ರೆ ಯಾವ್ಯಾವ ಅಂತ ತಾವು ಹೇಳ್ತೀರಿ? ಪೋಷಕಾಂಶಗಳಲ್ಲಿ ಸಾಮಾನ್ಯವಾಗಿ ಬೆಳೆಗಳಿಗೆ ಬೇಕಾಗುವಂತಹ ಅತಿ ಅವಶ್ಯಕ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅವಶ್ಯಕವಾಗಿ ಬೆಳೆಗಳಿಗೆ 17 ಪೋಷಕಾಂಶಗಳು ಬೇಕು ಅಂತ ವೈಜ್ಞಾನಿಕವಾಗಿ ನಿಖರವಾಗಿ ಈಗ ಕಂಡುಹಿಡಿಯಲಾಗಿದೆ. ಈ 17 ಪೋಷಕಾಂಶಗಳಲ್ಲಿ 3 ಪೋಷಕಾಂಶಗಳು ಹವೆ ಮತ್ತು ಗಾಳಿಯಲ್ಲಿ ಇರೋದ್ರಿಂದ ಅಥವಾ ನೀರಿನ ಮುಖಾಂತರ ದೊರೆಯೋದ್ರಿಂದ ಅವುಗಳನ್ನು ನಾವು ರಸಗೊಬ್ಬರ ಮುಖಾಂತರ ಹಾಕೋದು ಬೇಕಾಗಿಲ್ಲ. ಅವು ಯಾವ ಅಂತಂದ್ರೆ ಇಂಗಾಲ ಹಾಗೂ ಜಲಜನಕ ಮತ್ತು ಪ್ರಾಣವಾಯು ಅಥವಾ ಆಮ್ಲಜನಕ ಅಂತ ಹೇಳ್ತೀವಿ. ಅದರ ಜೊತೆಗೆ ಇನ್ನು 3 ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಹೇಳ್ತೀವಿ. ಇವು ಅತಿ ಅವಶ್ಯಕವಾಗಿ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು. ಇವು ನಾವು ಹಾಕುವಂತ ರಸಗೊಬ್ಬರ ಮುಖಾಂತರ ಅಥವಾ ಹಾಕುವಂತ ಸಾವಯವ ಪದಾರ್ಥಗಳ ಮುಖಾಂತರ ಅಥವಾ ಮಣ್ಣಿನಿಂದ ಮಾತ್ರ ದೊರಕಬೇಕಾಗತ್ತೆ. ಸೊ ಇವುಗಳ ನಿರ್ವಹಣೆ ಅತಿ ಅವಶ್ಯಕವಾಗಿ ತುಂಬಾ ಕ್ಷಮತೆಯಿಂದ ಮಾಡಬೇಕಾಗಿದೆ ನಮ್ಮ ರೈತರು. ಯಾಕೆಂತಂದ್ರೆ ಈ ರಸಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡೋದಾಗಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡೋದಾಗಲಿ ಮಾಡೋದ್ರಿಂದ ಇಳುವರಿ ಹೆಚ್ಚು ಕಡಿಮೆ ಆಗತ್ತೆ, ಮಣ್ಣಿನ ಮೇಲೆ ದುಷ್ಪರಿಣಾಮ ಆಗತ್ತೆ, ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಮೇಲೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗತ್ತೆ. ಸೊ ಅದಕ್ಕಾಗಿ ಅದನ್ನು ಅರಿತುಕೊಂಡು ನಾವು ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದಲ್ಲದೆ ಇನ್ನು ಸೆಕೆಂಡರಿ ಪೋಷಕಾಂಶಗಳು ಅಂತ ಹೇಳ್ತೀವಿ ಅಥವಾ ದ್ವಿತೀಯ ಸ್ತರದ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅಲ್ಲಿ ಸುಣ್ಣ ಬರ್ತದೆ, ಮ್ಯಾಗ್ನೀಷಿಯಂ ಬರ್ತದೆ ಮತ್ತು ಗಂಧಕ ಬರ್ತದೆ. ಅವುಗಳಲ್ಲದೆ ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅಲ್ಲಿ ಐರನ್, ಜಿಂಕ್, ಕಾಪರ್, ಮ್ಯಾಂಗ್ನೀಸ್, ಮಾಲಿಬ್ಡಿನಮ್, ಬೋರಾನ್ ಮತ್ತು ನಿಕಲ್ಗಳು ಬರ್ತವೆ. ಈ ಎಲ್ಲ ಪೋಷಕಾಂಶಗಳನ್ನ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ, ಭೂಮಿಯಲ್ಲಿ ಆಗುವಂತಹ ಪ್ರಕ್ರಿಯೆಗಳ ಮುಖಾಂತರ ಅವು ಬೆಳೆಗಳಿಗೆ ದೊರಕ್ತವೆ. ಆದರೆ ಕಡಿಮೆ ಇದ್ದಾಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ ಪೋಷಕಾಂಶದ ಕೊರತೆ ಇರ್ತದೋ ಆ ಪೋಷಕಾಂಶಗಳನ್ನ ಮಾತ್ರ ಒಂದು ವೈಜ್ಞಾನಿಕವಾಗಿ ನಿಖರವಾಗಿ ನಾವು ಮಣ್ಣಿಗೆ ಸೇರಿಸಿದಾಗ ಹೆಚ್ಚು ಇಳುವರಿಯನ್ನು ಪಡ್ಕೋಬಹುದು ಮತ್ತು ಮಣ್ಣಿನ ಮೇಲೆ ದುಷ್ಪರಿಣಾಮವನ್ನು ಸಾಕಷ್ಟು ಕಡಿಮೆ ಮಾಡ್ಕೋಬಹುದು. ಈ 17 ಪೋಷಕಾಂಶ ನಿರ್ವಹಣೆ ಅತಿ ಮುಖ್ಯವಾಗಿ ನಾವು ಮಾಡಬೇಕಾಗತ್ತೆ. ಪ್ರೊಫೆಸರ್ ವಿ ಬಿ ಕುಲಗೋಡ್ ಅವರೇ, ಈಗ ನೋಡ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಜೊತೆ ಹಾಗೇನೆ ಸಾಯಿಲ್ ಕಾರ್ಡ್ ಬಂದಿದೆ, ಪ್ರಧಾನಮಂತ್ರಿಗಳು ಅದನ್ನ ಜಾರಿಗೆ ತಂದಿದ್ದಾರೆ. ಯಾಕಂದ್ರೆ ನಮ್ಮ ಮಣ್ಣು ಹೇಗಿದೆ ನಮ್ಗೆ ಪರಿಚಯ ಆಗ್ಬೇಕು. ನಾವು ಮನೆಯವರೆಲ್ಲ ನಾವು ಪರಿಚಯ ಮಾಡ್ಕೋತೀವಿ, ನಮ್ಮ ಮಣ್ಣು ಹೇಗಿದೆ, ನಮಗೆ ಒಂದು ಅನ್ನ ನೀಡ್ತಾ ಇರುವಂಥ ಮಣ್ಣು ಹೇಗಿದೆ, ಆ ಮಣ್ಣು ಪರೀಕ್ಷೆನು ಬಹಳ ಮುಖ್ಯದ. ಅಂದ್ರೆ ಅದರ ಮೇಲೆ ನಾವು ನಿರ್ಧಾರ ಮಾಡಬಹುದು ಪೋಷಕಾಂಶಗಳು ಹೆಂಗ್ ಕೊಡ್ಬೇಕು ಅಂತೇಳಿ. ಈ ಮಣ್ಣು ಪರೀಕ್ಷೆಯ ಮಹತ್ವವನ್ನ ನಮ್ಮ ರೈತ ಬಾಂಧವರು ಯಾಕೆ ತಿಳ್ಕೊಳ್ಬೇಕು? ಅವಶ್ಯವಾಗಿ, ಯಾಕೆಂತಂದ್ರೆ ಇತ್ತಿತ್ತಲಾಗಿ ರೈತರಿಗೆಲ್ಲ ಗಮನಕ್ಕೆ ಬಂದಿದೆ ಮಣ್ಣು ಅವನತಿ ಹೊಂತಾ ಇದೆ. ಯಾಕಂದ್ರೆ ಮಣ್ಣು ನಿರ್ವಹಣೆಯನ್ನ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇರೋದ್ರಿಂದ, ಹೆಚ್ಚು ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ, ಹೆಚ್ಚು ಇಳುವರಿ ಕೊಡುವಂತ ಸಂಕೀರ್ಣ ತಳಿಗಳು ನಾವು ಹೆಚ್ಚಾಗಿ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಸಾಕಷ್ಟು ಅವನತಿ ಆಗಿದೆ, ಸತ್ವಗಳ ಹೀನ ಆಗಿದೆ. ಸೊ ಆ ಸತ್ವಗಳನ್ನ ಮತ್ತೆ ನಾವು ಹಾಕ್ಬೇಕು ಅಂತಂದಾಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಮಣ್ಣಿನ ಒಂದು ಆರೋಗ್ಯದ ಚೀಟಿಯನ್ನು ತಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಅವರು ಯಾವ ರೀತಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅನ್ನುವಂಥ ಪರಿಜ್ಞಾನವನ್ನು ಪಡ್ಕೋತಾರೆ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಮತ್ತು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ. ಸೊ ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತಂದಾಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ ಬೆಳೆಗಳನ್ನು ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಸಾವಯವ ಮತ್ತು ನೀರಾವರಿ ಪದಾರ್ಥಗಳನ್ನು ಮಣ್ಣಿಗೆ ಹಾಕಬೇಕು, ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನೀರಾವರಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಪಡ್ಕೋಬಹುದು. ಅದಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ಅತಿ ಅವಶ್ಯಕವಾಗಿ ನಾವು ಮಾಡಬೇಕಾಗಿದೆ. ಪ್ರೊಫೆಸರ್ ಕುಲಗೋಡ್ ಅವರೇ, ನಾವು ಹೇಳ್ತೀವಿ ಎರೆಹುಳು ನಮ್ಮ ರೈತನ ಮಿತ್ರ ಅಂತ. ಯಾಕೆ ಹೇಳ್ತೀವಿ ಅಂತಂದ್ರೆ ಭೂಮಿಯೊಳಗೆ ಉಸಿರಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಯಾವಾಗ್ಲೂ ತಾವು ಹೇಳ್ತಿರಲ್ಲ ಮಣ್ಣು ವಿಜ್ಞಾನಿಗಳು ಅಂದ್ರೆ 50% ಭೂಮಿಯೊಳಗೆ ಹಬೆ ಆಡ್ತಿರ್ಬೇಕು, ಅಂದ್ರೆ ಆಮ್ಲಜನಕ ಓಡಾಡ್ತಾ ಇದ್ರೆ ಅದು ಆರೋಗ್ಯದಾಯಕವಾಗಿರ್ತದೆ. ಸೂರ್ಯನ ಶಾಖವನ್ನು ಹೀರ್ಕೊಳ್ಳುವಂತ ಶಕ್ತಿ ಮಣ್ಣಿಗೆ ಬೇಕಾಗ್ತದೆ. ಅಂದ್ರೆ ಸೂರ್ಯನ ಶಾಖವೇ ಮಣ್ಣಿನ ಶಕ್ತಿ, ಅಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಒಂದು ಬದುಕು ಕಟ್ಕೊಡುವಂತ. ಅಲ್ಲಿ ನಾವು ಅನ್ಕೊಂಡಿವಿ ನಾವು ನಮ್ಮ ಸಸಿಗಳನ್ನ ಬೆಳಿತೀವಿ ಅಂತೇಳಿ, ಆದ್ರೆ ಸಹಸ್ರಾರು ಸಂಖ್ಯೆಯೊಳಗೆ ಸೂಕ್ಷ್ಮ ಜೀವಿಗಳು ಮಣ್ಣೊಳಗೆ ಇರ್ತಾವ. ಎಷ್ಟೋ ಜನ ಏನ್ ಮಾಡ್ತಾರೆ, ಕಬ್ಬು ತೆಗೆದ್ಮೇಲೆ ಬೆಂಕಿ ಹಚ್ಚಿಬಿಡ್ತಾರೆ, ಆ ಮಣ್ಣು ಹಾಳಾಗಿಬಿಡ್ತದೆ. ಅದು ಮತ್ತೆ ಮೂಲ ಸ್ಥಾನಕ್ಕೆ ಬರ್ಬೇಕು ಮತ್ತೊಂದು ಐದಾರು ತಿಂಗಳು ಬೇಕಾಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಇವೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಯಾಕೆ ನಿಮಗೆ ಕೆಲಸ ಇದಾಗ್ತದೆ ಅಂತೇಳಿ ಬೆಂಕಿ ಹಚ್ಚೋದಕ್ಕಿಂತ ನೀವು ಅದನ್ನೇನಾದರೂ ರಂಟೆ ಹೊಡೆದು ಅದನ್ನೇ ಹೊಳ್ಳಿ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಅದಕ್ಕೆ ಗೊಬ್ಬರ ಆಗ್ಲಿಕ್ಕೆ ಬಿಡ್ರಿ ಅಂತ ಹೇಳ್ತಾ. ಇವತ್ತು ನೋಡ್ರಿ ಯೂರಿಯಾ ಡಿ ಎ ಪಿ ನಮ್ಮ ರೈತ ಬಾಂಧವರಿಗೆ ಸಾಕು ಯಶಸ್ವಿ ಗೊತ್ತದೆ. ಇವತ್ತು ಎಲ್ಲ ಬಿತ್ತಿದ್ದಾರೆ, ಸಾಕಷ್ಟು ಒಳ್ಳೆ ಮಳೆ ಆಗಿದೆ, ಪೀಕ್ ಬಂದದೆ. ಸಾಕಷ್ಟು ನಾವು ವಿಚಾರ ಮಾಡ್ತೀವಿ ಅಲ್ರಿ, ಈಗ ಹೆಚ್ಚು ಪ್ರಮಾಣದ ಒಂದು ಪೋಷಕಾಂಶಗಳು ಬೇಕಾಗ್ತದೆ, ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮಧ್ಯಮ ಪ್ರಮಾಣದ ಬೇಕಾಗ್ತದೆ, ಕೆಲವೊಂದಿಷ್ಟು ಕಡಿಮೆ ಪ್ರಮಾಣದ ಜಿಂಕ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕಡಿಮೆ ಪ್ರಮಾಣದ ಒಂದಿಷ್ಟು ಪೋಷಕಾಂಶಗಳು ಬೇಕಾಗ್ತದೆ, ಯಾವ ರೀತಿ ನೀವು ಇವುಗಳನ್ನು ವರ್ಗೀಕರಣ ಮಾಡ್ತೀರಿ, ಈ ಕುರಿತಂತೆ ರೈತ ಬಾಂಧವರಿಗೆ ಒಂದು ಸರಿಯಾದ ಮಾಹಿತಿ ಇರಲಿ. ಸೊ ಈ ಬೇಕಾಗುವಂತಹ 17 ಪೋಷಕಾಂಶಗಳನ್ನ 3 ವಿಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಒಳ್ಳೆದ್ದು ಪ್ರಮುಖವಾಗಿ ಬೇಕಾಗುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ, ಅಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂ ಬರುತ್ತದೆ. ಇವುಗಳನ್ನ ಪ್ರಮುಖ ಪೋಷಕಾಂಶಗಳು ಯಾಕೆ ಅಂತ ಹೇಳ್ತೀವಿ ಅಂತಂದ್ರೆ, ಒಳ್ಳೆಯದಾಗಿ ಅವುಗಳನ್ನ ಹಾಕದೇ ಇದ್ದಾಗ ನಾವು ಬೆಳೆಗಳ ಇಳುವರಿ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಬೆಳೆಗಳ ಇಳುವರಿ ಜಾಸ್ತಿ ಆಗಬೇಕು ಅಂತಂದ್ರೆ ಅವಶ್ಯಕವಾಗಿ ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂಗಳ ಒಂದು ಬಳಕೆ ಅತಿ ಅವಶ್ಯಕವಾಗಿ ಮಾಡಬೇಕಾಗತ್ತೆ. ಮತ್ತು ಕರ್ನಾಟಕ ರಾಜ್ಯದ ಬಹಳಷ್ಟು ಕೃಷಿ ಭೂಮಿಯಲ್ಲಿ, ಕೃಷಿ ಪ್ರದೇಶದಲ್ಲಿ ಇವುಗಳ ಕೊರತೆ ಕಂಡು ಬರ್ತಾ ಇದೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದಾಗ, ನಮ್ಮ ಒಂದು ಸಾಕಷ್ಟು ವರದಿಗಳಿದ್ದಾವೆ. 2012 ಭೂಚೇತನ ಅಂತ ಒಂದು ವರದಿ ಬಂತು, ಈಗ ರಿವಾರ್ಡ್ ಅನ್ನುವಂತ ಒಂದು ಯೋಜನೆಯಲ್ಲಿ ಸಾಕಷ್ಟು ಮಣ್ಣಿನ ಪರೀಕ್ಷೆ ಆಗ್ತಾ ಇದೆ. ಸೊ ಈ ಎಲ್ಲ ಯೋಜನೆಗಳ ಮುಖಾಂತರ ಒಂದು ಹೇಳಬೇಕು ಅಂತಂದಾಗ, ಈ ಸಾರ್ವಜನಿಕದ ಕೊರತೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ 98% ಪ್ರದೇಶದಲ್ಲಿ ಅದರ ಕೊರತೆ ಇದೆ. ರಂಜಕದ ಬಗ್ಗೆ ಹೇಳಬೇಕು ಅಂತಂದಾಗ 50% ಭೂಮಿ ಅದರ ಕೊರತೆಯಿಂದ ಬಳಲ್ತಾ ಇದೆ. ಇನ್ನು ಪೊಟ್ಯಾಷಿಯಂ ಬಗ್ಗೆ ಹೇಳಬೇಕು ಅಂತಂದಾಗ ಸುಮಾರು 40-50% ಭೂ ಪ್ರದೇಶ ಈ ಒಂದು ಪೊಟ್ಯಾಷಿಯಂ ಕೊರತೆಯಿಂದ ಬಳಲ್ತಾ ಇದೆ. ಸೊ ಅದಕ್ಕಾಗಿ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನ ಪ್ರಾಥಮಿಕ ಅಥವಾ ಅತಿ ಪ್ರಮುಖವಾಗಿ ಬೇಕಾಗುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇನ್ನು ಸುಣ್ಣ, ಮ್ಯಾಗ್ನೇಶಿಯಂ ಮತ್ತು ಗಂಧಕದ ಬಗ್ಗೆ ಹೇಳಬೇಕು ಅಂತಂದಾಗ ಅವುಗಳನ್ನ ನಾವು ದ್ವಿತೀಯ ಸ್ತರದ ಪೋಷಕಾಂಶಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವುಗಳ ಅವಶ್ಯಕತೆ ಜಾಸ್ತಿ ಇಲ್ಲ ಮಣ್ಣಿಗೆ, ಬೆಳೆಗಳಿಗೆ ಅದರ ಅವಶ್ಯಕತೆ ಜಾಸ್ತಿ ಇಲ್ಲ. ಆದ್ರೆ ಇತ್ತಿತ್ತಲಾಗಿ ಬಹಳಷ್ಟು ಬೆಳೆಗಳಲ್ಲಿ ಗಂಧಕದ ಅವಶ್ಯಕತೆ ಕಂಡು ಬರ್ತಾ ಇದೆ. ಎಣ್ಣೆ ಕಾಳು ಬೆಳೆಯುವಂತಹ ರೈತರು, ಉದಾಹರಣೆಗೆ ಶೇಂಗಾ, ಸೂರ್ಯಕಾಂತಿ ಅಂತ ಬೆಳೆಗಳನ್ನ ಬೆಳಿಬೇಕು ಅಂತಂದಾಗ ಅವಶ್ಯಕವಾಗಿ ಮಣ್ಣಿಗೆ ನಾವು ಗಂಧಕವನ್ನು ಹಾಕಬೇಕಾಗತ್ತೆ. ನಮ್ಮ ಯೂನಿವರ್ಸಿಟಿ ಪ್ಯಾಕೇಜ್ ನಲ್ಲಿ ಹೇಳ್ತಾ ಇದ್ವಿ ನಾವು ಏನಂತಂದ್ರೆ, ಗಂಧಕವನ್ನ ಜಿಪ್ಸಂ ಮುಖಾಂತರ ಮಣ್ಣಿಗೆ ಹಾಕಿದಾಗ ಇಳುವರಿ ಪ್ರಮಾಣ ಜಾಸ್ತಿ ಆಗತ್ತೆ, ಎಣ್ಣೆ ಅಂಶ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಗಂಧಕದ ಕೊರತೆ ಇತ್ತಿತ್ತಲಾಗಿ ಕಂಡು ಬರ್ತಾ ಇದೆ ನಮ್ಮ ಮಣ್ಣಲ್ಲಿ. ಆ ಜೊತೆಗೆ ಇನ್ನು ಲಘು ಪೋಷಕಾಂಶಗಳು ಅಂತ ಹೇಳಿದೆ, ಲಘು ಪೋಷಕಾಂಶಗಳಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿಗೆ ಹಾಕಬೇಕಾಗತ್ತೆ, ಹೆಚ್ಚು ಪ್ರಮಾಣದಲ್ಲಿ. ತಾವು ಆಲ್ರೆಡಿ ಹೇಳಿದ್ರಿ, ಅವುಗಳನ್ನ ಹಾಕುವಂತ ಒಂದು ಪೋಷಕಾಂಶಗಳನ್ನ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಉದಾಹರಣೆಗೆ ಜಿಂಕ್ ಅಥವಾ ಸತ್ವ ಅಂತ ಹೇಳ್ತೀವಿ, ಕಬ್ಬಿಣ ಅಂತ ಹೇಳ್ತೀವಿ, ಮಾಲಿಬ್ಡಿನಮ್ ಅಂತ ಹೇಳ್ತೀವಿ, ಮ್ಯಾಂಗ್ನೀಸ್ ಅಂತ ಹೇಳ್ತೀವಿ. ಈ ಎಲ್ಲ ಪೋಷಕಾಂಶ ಅವಶ್ಯಕತೆ ಬೆಳೆಗಳಿಗೆ ಜಾಸ್ತಿ ಇಲ್ಲ, ಸುಮಾರು 5-10 kg ಪ್ರತಿ ಎಕರೆಗೆ ಅವುಗಳನ್ನ ಹಾಕಬೇಕಾಗತ್ತೆ. ಬಟ್ ಯೂರಿಯಾ ಹಾಕಬೇಕು ಅಂತಂದಾಗ ಸುಮಾರು ನೀವು ಚೀಲಗಂಟ್ಲೆ ಹಾಕ್ತಿದ್ರೆ, ಸೊ ಯಾಕಂತಂದ್ರೆ ಒಂದು 4-5 kg ಹಾಕಬೇಕಾಗತ್ತೆ. ಸೊ ಹೆಚ್ಚು ಹಾಕುವಂತ ಪೋಷಕಾಂಶಗಳನ್ನ ನಾವು ಪ್ರಮುಖ ಪೋಷಕಾಂಶಗಳು ಮತ್ತು ಕಡಿಮೆ ಪ್ರಮಾಣದಲ್ಲಿ ಹಾಕುವಂತ ಪೋಷಕಾಂಶಗಳನ್ನ ಲಘು ಪೋಷಕಾಂಶಗಳು ಅಂತ ವರ್ಗೀಕರಣ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ವಿಠಲ್ ಕುಲಗಡವರೆ, ಈಗ ನೋಡ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ ಕೋಟಿ ಯೂರಿಯಾ ರೈತ ಬಾಂಧವರು ಉಪಯೋಗ ಮಾಡ್ರಿ ಅಂತ ಯಾಕೆ ಅದನ್ನ ಹೇಳ್ತಾ ಇದ್ದಾರೆ? ಆಮೇಲೆ ತಾವು ಸಾಕಷ್ಟು ಮಣ್ಣು ಪರೀಕ್ಷೆ ಮಾಡಿದಿರಿ, ಗಂಗಾವತಿ ಕಡೆ ಹೋಗಿದಿರಿ, ಅಲ್ಲಿ ಜಾಸ್ತಿ ಯೂರಿಯಾ ಉಪಯೋಗ ಮಾಡಿ ಇವತ್ತು ಮಣ್ಣಿನ ಗುಣಮಟ್ಟ ಹಾಳಾಗ್ಯದ. ಅದನ್ನ ಕಡೆ ಹೋದ್ರೆ ಸಾಕಷ್ಟು ನೀರು ಜಾಸ್ತಿ ಉಪಯೋಗ ಮಾಡಿ ಸವಳು ಜವಳ ಆಗ್ಲಿಕ್ಕತ್ತದ. ಅಂದ್ರೆ ಈ ಒಂದು ಪೋಷಕಾಂಶಗಳನ್ನು ನಾನು ಹಾಕ್ಬೇಕು ಅಂತಿದ್ದಾಗ ವಿಶೇಷವಾಗಿ ಯೂರಿಯಾದ ಏನಿದೆಯಲ್ಲ ನೀಮ್ ಕೋಟೆಡ್ ಯೂರಿಯಾ ಯಾಕೆ ಬೇಕು? ತಾವು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕಂದ್ರೆ ಮೊದಲೆಲ್ಲ ಯೂರಿಯಾ ನಿಮ್ ಕೋಟೆಡ್ ಇರಲಿಲ್ಲ, ಈಗೆಲ್ಲ ನಿಮ್ ಕೋಟಿಂಗ್ ಬರ್ತಾ ಇದೆ. ಅದು ಭಾರತ ಸರ್ಕಾರದ ಒಂದು ಆಕ್ಟ್ ಮುಖಾಂತರ ಬಂದಿದೆ. ಸೊ ಇಲ್ಲಿ ಯಾಕೆ ಅಂತಂದ್ರೆ, ಈ ಯೂರಿಯಾ ಅನ್ನೋದು ನೀರಿನಲ್ಲಿ ಬೇಗ ಕರಗ್ತದೆ, ಹಾಕಿದ ತಕ್ಷಣ ಕರ್ಕೊಂಡ್ಬಿಟ್ಟು ಅದು ಮಣ್ಣಿನಿಂದ ಬಸ್ಕೊಂಡು ಹೋಗುತ್ತೆ ಅಥವಾ ಆವಿಯಾಗಿ ವಾತಾವರಣಕ್ಕೆ ಸೇರುತ್ತೆ. ಹೀಗಾಗಿ ಕಾರ್ಯದಕ್ಷತೆ ಏನದಲ್ಲ ನಮ್ಮ ಯೂರಿಯಾ ಫರ್ಟಿಲೈಸರ್ಸ್ ಇಂದ ಬಹಳಷ್ಟು ಕಡಿಮೆ ಇದೆ, 50%-60% ಹೆಚ್ಚಿಲ್ಲ ಅದು. ಸೊ ನಾವು ಹಾಕುವಂತ ಯೂರಿಯಾ ಗೊಬ್ಬರದಲ್ಲಿ 50% ಪೋಲಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಪೋಲತನವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಹೆಚ್ಚು ಕಾರ್ಯದಕ್ಷತೆ ಕೊಟ್ಟು ಹೆಚ್ಚು ಉಪಯೋಗ ಆಗುವಂತೆ ಮಾಡಬೇಕು ಅಂತಂದಾಗ ಅದು ನಿಧಾನವಾಗಿ ಕರಗಬೇಕು ಅನ್ನುವಂತ ಉದ್ದೇಶದಿಂದ ಯೂರಿಯಾ ಹರಳುಗಳ ಮೇಲೆ ಈ ನೀಮ್ ಕೋಟಿಂಗ್ ಅಂತ ಮಾಡ್ತಾರೆ, ಬೇವಿನ ಎಣ್ಣೆಯ ಲೇಪನ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಕರಗುವಿಕೆ ಪ್ರಮಾಣ ಕಡಿಮೆ ಆಗತ್ತೆ, ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಅವು ದೊರಕಬೇಕು ಅದೇ ಪ್ರಮಾಣದಲ್ಲಿ ಅದು ಕರಗುವಿಕೆ ಆಗತ್ತೆ. ಸೊ ಈ ಕಾರಣದಿಂದ ಯೂರಿಯಾ ಗೊಬ್ಬರಕ್ಕೆ, ಯೂರಿಯಾ ಹರಳುಗಳಿಗೆ ಈ ನೀಮ್ ಕೋಟಿಂಗ್ ಅಥವಾ ಬೇವಿನ ಎಣ್ಣೆಯ ಒಂದು ಲೇಪನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕುಲಗೋಡ ಅವರೇ, ಈ ಸಮುದ್ರದೊಳಗೆ ಸಮುದ್ರ ಉಪ್ಪು ಆಗಿಬಿಟ್ಟದ, ಅದ ನೀವು ಹೇಳಿದ್ರೆ ಸಲಿನಿಟಿ 35 gram ಜಾಸ್ತಿ ಆದ್ರೆ ಜಲಚರ ಪ್ರಾಣಿಗಳು ಕೂಡ ಬದುಕೋದಿಲ್ಲ, ಅದು ಡೆಡ್ ಸಿ ಆಗ್ತದೆ ಅಂತ ಹೇಳಿ. ಆದ್ರೆ ನೋಡಿ ಎಷ್ಟು ಪ್ರಮುಖ ಇದೆ, ನಮಗೆ ನೀರಿನ ನಿರ್ವಹಣೆ ಮಾಡೋದು ಬಹಳ ಅಗತ್ಯವಾಗಿದೆ. ಇವತ್ತು ನಮ್ಮ ರೈತ ಬಾಂಧವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ವಿಶೇಷವಾಗಿ ನದಿ ಪಾತ್ರದಲ್ಲಿ ಇರುವಂತವ್ರು ಅಥವಾ ನೀರಾವರಿ ಇರುವಂತವ್ರು ಅಥವಾ ಪಂಪ್ ಸೆಟ್ ಇರುವಂತವ್ರು, ಅವರು ನೀರನ್ನ ಹೆಂಗ ನಿರ್ವಹಣೆ ಮಾಡಬೇಕು, ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು? ನೀರಿನ ನಿರ್ವಹಣೆ ವೈಜ್ಞಾನಿಕವಾಗಿ ನಿಖರವಾಗಿ ಮಾಡಿದಾಗ ಹೆಚ್ಚು ಫಲಪ್ರದ ಆಗತ್ತೆ ಮತ್ತು ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೋಬೋದು. ನಾವು ಮಾಡುವಂಥ ತಪ್ಪು ನೀರಾವರಿ ಅಂತಂದರೆ ಹೆಚ್ಚು ಪ್ರಮಾಣದ ನೀರನ್ನು ಕೊಟ್ಟಾಗ ಹೆಚ್ಚು ಬೆಳೆ ಬರ್ತದೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಅದು ನಿಜವಾಗಿಯೂ ತಪ್ಪದು. ಯಾಕಂತಂದರೆ ನಾವು ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕೋ ಅದೇ ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರ ಹೆಚ್ಚು ಇಳುವರಿಯನ್ನು ಪಡ್ಕೋಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದಾಗ, ನೀವು ಹತ್ತಿ ಅಂತ ಬೆಳೆಯಲ್ಲಿ 150 ರಿಂದ 180 ದಿನಗಳ ಬೆಳೆಯೋದು, ಆ ಬೆಳೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರಂತೆ, ಪ್ರತಿ 10 ದಿನಕ್ಕೆ ಸುಮಾರು 8 ರಿಂದ 10 cm ಅಷ್ಟು ನೀರನ್ನ ಹರಿಯುವ ಮುಖಾಂತರ ಕೊಡ್ತಾರೆ. ಆ ರೀತಿ ಕೊಡೋದ್ರಿಂದ ಹೆಚ್ಚು ನೀರು ಮಣ್ಣಿನ ಮುಖಾಂತರ ಬಸ್ಕೊಂಡು ಕೆಳಗೆ ಹೋಗುತ್ತೆ. ಕೆಳಗೆ ಹೋಗುವಾಗ ಅದು ಸುಮ್ಮನೆ ಹೋಗೋದಿಲ್ಲ, ಮಣ್ಣಲ್ಲಿ ಹಾಕಿದಂತ ಎಲ್ಲ ಪೋಷಕಾಂಶಗಳನ್ನ ಕರಗಿಸ್ಕೊಂಡ್ಬಿಟ್ಟು ಮಣ್ಣಿನಿಂದ ಕೆಳ ಸ್ತರಗಳಿಗೆ ತಗೊಂಡು ಹೋಗುತ್ತೆ. ಅವು ಬೆಳೆಗಳ ಬೇರುಗಳಿಗೆ ದೊರಕೋದಿಲ್ಲ. ಯಾಕಂದ್ರೆ ಯಾವುದೇ ಬೆಳೆ ತಗೊಂಡ್ರೆ ಅವು ಬೇರುಗಳು ಮೇಲಿನ 20 cm ಇರ್ತದೆ. 80% ಬೇರುಗಳು ಮೇಲಿನ 20 cm ಮಾತ್ರ ಇರ್ತದೆ. ಸೊ ನಾವು ಹಾಕುವಂತ ನೀರು ಹಾಕುವಂತ ಪೋಷಕಾಂಶಗಳು ಮೇಲಿನ 80 cm ಮಾತ್ರ ಇರಬೇಕಾಗತ್ತೆ. ಆದ್ರೆ ಹೆಚ್ಚು ನೀರು ಕೊಟ್ಟಾಗ ಅದು ಬಸ್ಕೊಂಡು ಹೋಗುತ್ತೆ. ಅದ್ ಜೊತೆ ಜೊತೆಗೆ ಹೆಚ್ಚು ನೀರನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಒಂದು ಸಚ್ಛಿದ್ರತೆ ಅಂಶ ಕಡಿಮೆ ಆಗತ್ತೆ. ಅಂದ್ರೆ ಹವೆ ಆಡುವಕ್ಕೆ ಅವಕಾಶ ಕಡಿಮೆ ಆಗತ್ತೆ. ಹವೆ ಆಡುವಿಕೆ ಅವಕಾಶ ಕಡಿಮೆ ಆದಾಗ ಮಣ್ಣಲ್ಲಿರುವಂತಹ ವಾತಾವರಣದಲ್ಲಿ ಈ ಆಮ್ಲಜನಕದ ಕೊರತೆ ಆಗತ್ತೆ. ಆಮ್ಲಜನಕದ 100% ಪ್ರಮಾಣ ವಾತಾವರಣದಲ್ಲಿ 21% ಇದೆ, ಆದ್ರೆ ಮಣ್ಣಲ್ಲಿ ಅದು 18-20% ಇರಬೇಕು. ಆದ್ರೆ ಹೆಚ್ಚು ನೀರನ್ನು ಕೊಟ್ಟಾಗ ಮಣ್ಣಲ್ಲಿ ಇಂಗಾಲ ಡೈಆಕ್ಸೈಡ್ ಶೇಖರಣೆ ಆಗತ್ತೆ, ಆಮ್ಲಜನಕದ ಕೊರತೆ ಆಗತ್ತೆ. ಮಣ್ಣಲ್ಲಿರುವಂತಹ ಈ ಸೂಕ್ಷ್ಮ ಜೀವಿಗಳು ಆಕ್ಟಿನೋಮೈಸಿಸ್ ಅಂತ ಹೇಳ್ತೀವಿ, ವೈರಸ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಏಕಾಣುಜೀವಿಗಳು, ಅದ್ರ ಜೊತೆಗೆ ಈ ಫಂಗಸ್ ಅಂತ ಹೇಳ್ತೀವಿ, ಈ ಎಲ್ಲ ಸೂಕ್ಷ್ಮ ಜೀವಿಗಳ ಸಂಖ್ಯೆ, ಅವುಗಳ ವೈವಿಧ್ಯತೆ, ಅವುಗಳ ಕಾರ್ಯಚಟುವಟಿಕೆ ಎಲ್ಲ ಕಡಿಮೆ ಆಗತ್ತೆ ಹೆಚ್ಚು ನೀರನ್ನು ಕೊಟ್ಟಾಗ. ಇದರಿಂದ ಪೋಷಕಾಂಶಗಳ ಒಂದು ಪ್ರಕ್ರಿಯೆ ಏನದಲ್ಲ ಅದು ಕಡಿಮೆ ಆಗತ್ತೆ. ಬೆಳೆಗಳು ಆಮ್ಲಜನಕದ ಕೊರತೆಯಿಂದ ಮತ್ತು ಪೋಷಕಾಂಶಗಳ ಅಲಭ್ಯತೆಯಿಂದ ಸಾಕಷ್ಟು ಬಳಲ್ತವೆ. ಅದರಿಂದ ಇಳುವರಿ ಪ್ರಮಾಣ ಕಡಿಮೆ ಆಗತ್ತೆ, ಬೆಳೆಗಳ ಬೆಳವಣಿಗೆ ಬಹಳಷ್ಟು ಕುಂಠಿತ ಆಗತ್ತೆ. ಇದ್ರ ಜೊತೆ ಜೊತೆಗೆ ಇನ್ನೊಂದು ದುಷ್ಪರಿಣಾಮ ನಾವು ನಿಮ್ಗೆ ಹೇಳಲೇಬೇಕಾಗಿದೆ. ನೀವು ಗಂಗಾವತಿ ಬಗ್ಗೆ ಹೇಳಿದ್ರಿ, ಅಥವಾ ಅಥಣಿಯ ಬಗ್ಗೆ ಹೇಳಿದ್ರಿ, ಅಥಣಿ ತಾಲೂಕು, ರಾಯಬಾಗ್ ತಾಲೂಕು, ಗೋಕಾಕ್ ತಾಲೂಕಿನಲ್ಲಿ ಹೇಳಿದ್ರಿ. ಸೊ ಈ ಎಲ್ಲ ತಾಲೂಕಿನಲ್ಲಿ ನೀರಾವರಿ ಪ್ರದೇಶ ಸಾಕಷ್ಟು ಇದೆ, ಅಚ್ಚುಕಟ್ಟು ಪ್ರದೇಶವೆಲ್ಲ. ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಜಾಸ್ತಿ ನೀರನ್ನು ಕೊಟ್ಟಾಗ ಮಣ್ಣಲ್ಲಿರುವಂತಹ ಒಂದು ಲವಣದ ಅಂಶ ಜಾಸ್ತಿ ಆಗತ್ತೆ. ಯಾಕಂದ್ರೆ ನಾವು ಯಾವುದೇ ನೀರನ್ನು ಉಪಯೋಗ ಮಾಡ್ಕೋಬಹುದು. ಈಗ ತುಂಗಾಪಾನ ಗಂಗಾ ಸ್ನಾನ ಅಂತ ಹೇಳ್ತೀವಿ. ತುಂಗಾಪಾನ ಯಾಕೆ ಹೇಳ್ತೀವಿ ಅಂತಂದ್ರೆ ತುಂಗಾ ನದಿ ನೀರು ಚೆನ್ನಾಗಿದೆ ಅಂತ ಹೇಳ್ತೀವಿ. ಆ ತುಂಗಾ ನದಿಯಲ್ಲಿ ನೀರನ್ನು ಸಹಿತ 0.5 dmol/m² ಅಷ್ಟು ಲವಣದ ಅಂಶ ಇದೆ. ಇಷ್ಟು ಲವಣ ಇರುವಂತಹ ನೀರನ್ನ ಈ ಭತ್ತವನ್ನ ಬೆಳಿಬೇಕಾದ್ರೆ ನಾವು ಸುಮಾರು ನೀರನ್ನು ನಿಲ್ಲಿಸ್ತೀವಿ. 5 cm ನೀರನ್ನ 120-130 ದಿವಸ ನಿಲ್ಲಿಸ್ತೀವಿ. ಅಷ್ಟು ನೀರನ್ನು ನಾವು ಭೂಮಿಗೆ ಕೊಟ್ಟಾಗ ಸುಮಾರು 10-25 ton ಅಷ್ಟು ಉಪ್ಪನ್ನ ನಾವು ಭೂಮಿಗೆ ಸೇರಿಸಿದಂಗೆ ಆಗತ್ತೆ. ಅಷ್ಟು ಉಪ್ಪನ್ನ ನೀರಾವರಿ ಮುಖಾಂತರ ನಾವು ಭೂಮಿಗೆ ಹಾಕಿದಾಗ ಅದು ಮಣ್ಣಲ್ಲಿ ಶೇಖರಣೆ ಹಾಕುವಂತ ಬಿಟ್ಟು ಒಂದು 10 ವರ್ಷದ ನಂತರ ಭೂಮಿ ಎಲ್ಲ ಸವಳಾಗಿಬಿಡ್ತದೆ. ಸೊ ಈ ರೀತಿ ಸವಳಾಗೋದ್ರಿಂದ ಆ ಭೂಮಿ ಬರ್ಡ್ ಆಗತ್ತೆ. ಸೊ ಅದಕ್ಕಾಗಿ ನಮ್ಮ ರೈತ ಬಂದವರು ಹೆಚ್ಚು ನೀರನ್ನ ಬಳಸದೆ ಸ್ವಲ್ಪ ನೀರನ್ನ ಕಾರ್ಯದಕ್ಷತೆಯಿಂದ ವೈಜ್ಞಾನಿಕವಾಗಿ ಬಳಸಿದಾಗ ನಾವು ಮಣ್ಣನ್ನ ಸುಸ್ಥಿರವಾಗಿ 2 cm ನೀರು ನಿಲ್ಲಿಸಿದ್ರೆ ಸಾಕಲ್ಲ, ಸಾಕು 2 cm ಸಾಕ್ರಿ. ಬಟ್ ಬಹಳಷ್ಟು ಜನ ರೈತರು 8-10 cm ನೀರು ಕೊಡ್ತಾರೆ. ಸೊ ಅದು ಸರಿಯಲ್ಲ. ಈಗ ನೋಡ್ರಿ, ನಾವು ಪರಿಪೂರ್ಣ ಆರೋಗ್ಯ ಅಂತಂದ್ರೆ ಒಳ್ಳೆ ಎಕ್ಸಸೈಸು, ಉತ್ತಮ ನ್ಯೂಟ್ರಿಷನ್ ಮತ್ತೆ ಪ್ರಾಪರ್ ರೆಸ್ಟ್ ಮತ್ತು ಒಳ್ಳೆ ವಿಚಾರಗಳಿರೋದು ನಾವು ಎಷ್ಟು ನಳನಳಿಸ್ತಾ ಇದ್ದ ನೋಡಿ ಮನುಷ್ಯ ಅಂತಂದೇವ್ರ ಅಂದ್ರೆ ಆರೋಗ್ಯದಾಯಕವಾಗಿದೆ. ಮಣ್ಣು ಕೂಡ ಹಾಗೇನೆ, ಮಣ್ಣು ನಳನಳಿಸ್ಬೇಕು ಅಂತಂದ್ರೆ ಆ ಮಣ್ಣು ಯೋಧನಾಗೆ ಕೆಲಸ ಮಾಡುತ್ತೆ. ಇವತ್ತು ನಮ್ಮ ಯಾವುದೇ ಒಂದು ಬೆಳೆ ರಕ್ಷಣೆ ಮಾಡಬೇಕು, ಅದು ಏಳಿಗೆ ಆಗ್ಬೇಕು ಅಂದ್ರೆ ಮಣ್ಣೇ ಬಹಳ ಪ್ರಮುಖ ಆಗಿರುವಂತದ್ದು. ಮಣ್ಣಿನಲ್ಲಿ ಪೋಷಕಾಂಶಗಳು ನಿರ್ವಹಣೆ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಸೂಕ್ಷ್ಮ ಜೀವಿಗಳು ದೊಡ್ಡ ಪ್ರಪಂಚ ಇದೆ. ಅದು ಸಜೀವ ಇರುವಾಗ ಮಾತ್ರ ನಮಗೆ ಒಂದು ಸಸ್ಯಗಳು ಬಹಳ ಅದ್ಭುತವಾಗಿ ಮೇಲೆ ಇಳ್ತಾವೆ. ಅದಕ್ಕೆ ಮುಖ್ಯವಾಗಿ ನಿರ್ವಹಣೆ ವಿಷಯಕ್ಕೆ ಬಂದಾಗ, ಈಗ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿ ರೈತ ಬಾಂಧವರು ಮಾಡಬೇಕು? ಯಾಕಂದ್ರೆ ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡಿ ತಳಿಗಳನ್ನು ಪರೀಕ್ಷೆ ಮಾಡಿ ಬೀಜೋಪಚಾರ ಮಾಡಿ ಅವರೆಲ್ಲ ಗೊಬ್ಬರ ಹಾಕ್ತಾರೆ, ಜೊತೆ ಕೆಲವೊಂದು ಹಾಕಬೇಕಾಗ್ತದೆ. ಅಂದ್ರೆ ಒಟ್ಟಾರೆ ಈ ಭೂಮಿಯ ನಿರ್ವಹಣೆ ಮಾಡುವಾಗ ಪೋಷಕಾಂಶಗಳ ಪಾತ್ರ ಯಾವ ರೀತಿ, ಯಾವ ಯಾವಾಗ ಯಾವಾಗ ಯಾವ ಹಾಕ್ ಅವನ್ನ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಇಲ್ಲಿ 2 ಅಂಶಗಳು ಬರ್ತವೆ. ಒಂದೇದ್ದು, ನಾವು ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕಬೇಕು ಅಂತಂದಾಗ ನಿರವಯ ರೂಪದಲ್ಲಿ ಅಥವಾ ರಸಗೊಬ್ಬರ ಮುಖಾಂತರ ಹಾಕಬೇಕು ಅಂತಂದಾಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮತೋಲನವಾಗಿ ಹಾಕುವಂತದ್ದು ಅತಿ ಅವಶ್ಯಕ. ಯಾಕಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಲ್ಲಿ ಯಾವ ಸತ್ವ ಕಡಿಮೆ ಇದೆಯೋ ಆ ಸತ್ವವನ್ನು ಮಾತ್ರ ನಾವು ಜಾಸ್ತಿ ಹಾಕಬೇಕಾಗತ್ತೆ. ಜಾಸ್ತಿ ಸತ್ವ ಇರುವಂತ ಒಂದು ಅಂಶವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಅವಾಗ ಅದು ಸಮತೋಲನವಾಗಿ ಹಾಕಿದಂಗಾಗತ್ತೆ. ಅದು ಒಂದೇದ್ದು. ಅದಕ್ಕಾಗಿ ರೈತ ಬಂಧುವರು ಪ್ರತಿ 3 ವರ್ಷಕ್ಕೊಂದು ಸರಿ ಆದರೂ ಮಣ್ಣಿನ ಪರೀಕ್ಷೆ ಮಾಡಿಸೋದು ಅತಿ ಅವಶ್ಯಕ. ಎರಡನೇದ್ದು ಹೇಳಬೇಕು ಅಂತಂದಾಗ ರಸಗೊಬ್ಬರ ಮುಖಾಂತರ ನಾವು ಈ ಒಂದು ಪೋಷಕಾಂಶವನ್ನು ಕೊಡಬೇಕು ಅಂತಂದಾಗ ರಸಗೊಬ್ಬರಗಳ ಜೊತೆಗೆ ಇನ್ನುಳಿದಂತ ಮೂಲಗಳಾದಂತಹ ಉದಾಹರಣೆಗೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಸಾವಯವ ಪದಾರ್ಥಗಳು ಅಂತ ಹೇಳ್ತೀವಿ. ಸಾವಯವ ಪದಾರ್ಥಗಳು ಅಂತಂದ್ರೆ ಈ ಕೊಟ್ಟಿ ಗೊಬ್ಬರ ಇರಬಹುದು, ಅಥವಾ ಎರೆಹುಳು ಗೊಬ್ಬರ ಇರಬಹುದು, ಅಥವಾ ಮೀನಿನ ಗೊಬ್ಬರ ಇರಬಹುದು, ಕೋಳಿ ಗೊಬ್ಬರ ಇರಬಹುದು. ಸಾಕಷ್ಟು ರೂಪದಲ್ಲಿ ಸಾವಯವ ಪದಾರ್ಥಗಳು ಸಿಗ್ತವೆ. ಆ ಸಾವಯವ ಪದಾರ್ಥಗಳನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಒಣ ಬೇಸಾಯದ ಪ್ರದೇಶದಲ್ಲಿ 5 ಟನ್ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಾವಯವ ಗೊಬ್ಬರಗಳನ್ನ ಉಪಯೋಗ ಮಾಡಲೇಬೇಕು ಅಂತ ಕೃಷಿ ವಿಶ್ವವಿದ್ಯಾಲಯದ ಶಿಫಾರಸಿದೆ. ಒಂದು ವೇಳೆ ನೀರಾವರಿ ಪ್ರದೇಶ ಇತ್ತು ಅಂತಂದ್ರೆ 10-25 ಟನ್ ಸಾವಯವ ಪದಾರ್ಥದ ಜೊತೆಗೆ ನಾವು ರಸಗೊಬ್ಬರಗಳನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತೀವಿ. ಈ ಸಾವಯವ ಪದಾರ್ಥಗಳನ್ನ ಕಡಿಮೆ ಮಾಡಿಬಿಟ್ಟು ಬರೀ ರಸಗೊಬ್ಬರ ಮುಖಾಂತರ ನಾವು ಮಣ್ಣಿಗೆ ಈ ಪೌಷ್ಟಿಕಾಂಶಗಳನ್ನು ಕೊಟ್ಟಾಗ ಮಣ್ಣಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ, ಬದಲಾವಣೆ ಪ್ರಕ್ರಿಯೆಗಳು ನಡೀತವೆ. ಉದಾಹರಣೆಗೆ ಹೇಳಬೇಕು ಅಂತಂದಾಗ ಮಣ್ಣಿನ ರಸಸಾರ ಅಥವಾ pH ಅಂಕ ಅಂತ ಹೇಳ್ತೀವಿ, ಆ pH ಅಂಕ ಹೆಚ್ಚು ಕಡಿಮೆ ಆಗತ್ತೆ, ಏರುಪೇರು ಆಗತ್ತೆ. ಉದಾಹರಣೆಗೆ ನಾವು ಹೆಚ್ಚು ಅಮೋನಿಯಂ ಸಲ್ಫೇಟ್ ರೂಪದ ರಸಗೊಬ್ಬರಗಳನ್ನು ಕೊಟ್ಟಾಗ ಅಥವಾ ಯೂರಿಯಾ ರೂಪದ ರಸಗೊಬ್ಬರಗಳನ್ನು ಕೊಟ್ಟಾಗ ಮಣ್ಣಿನಲ್ಲಿ ಒಂದು ಆಮ್ಲೀಯತೆ ಉಂಟಾಗತ್ತೆ, ಅದ್ರ ಜೊತೆ ಜೊತೆಗೆ ಕ್ಷಾರೀಯತೆ ಉಂಟಾಗತ್ತೆ. ಸೊ ಕ್ಷಾರೀಯ ಮಣ್ಣು ಮತ್ತು ಆಮ್ಲೀಯ ಮಣ್ಣುಗಳು ಬೆಳೆಗಳ ಬೆಳವಣಿಗೆ ಅಯೋಗ್ಯವಾಗುತ್ತೆ. ಸೊ ಅದು ಯಾವಾಗಲೂ ತಟಸ್ಥವಾಗಿರಬೇಕು ಅಂತ ಹೇಳ್ತೀವಿ. ಸೊ pH ಅಂಕದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಎರಡನೇದು ಹೇಳಬೇಕು ಅಂತಂದಾಗ ಯಾವುದೇ ರಸಗೊಬ್ಬರ ಒಂದು ಲವಣ, ಆ ಲವಣವನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ಭೂಮಿಗೆ ಹಾಕಿದಾಗ ಮಣ್ಣೆಲ್ಲದರೂ ಶೇಖರಣೆ ಆಗತ್ತೆ, ಮಣ್ಣು ಸವಳಾಗತ್ತೆ. ಹೆಚ್ಚು ಹೆಚ್ಚು ನಾವು ಉಪಯೋಗ ಮಾಡಿದಷ್ಟು ಅದು ಸವಳು ಜಾಸ್ತಿ ಆಗತ್ತೆ. ಸವಳು ಜಾಸ್ತಿ ಆಯಿತು ಅಂತಂದಾಗ ಆ ಮಣ್ಣು ಯಾವುದೇ ಬೆಳೆಗೆ ಪೂರಕವಾಗಿ ಕೆಲಸ ಮಾಡಲ್ಲ, ಬೆಳೆಗಳಿಗೆ ಪೋಷಣೆ ಕೊಡೋದಲ್ಲ. ಸೊ ಅದಕ್ಕಾಗಿ ಈ ರಸಗೊಬ್ಬರಗಳನ್ನು ಉಪಯೋಗ ಮಾಡಬೇಕಂದಾಗ ಸಮಗ್ರವಾಗಿ ಮಾಡಬೇಕು ಅಂತ ಹೇಳ್ತೀವಿ. ಸಮಗ್ರ ಅಂತಂದ್ರೆ ನಾವು ಯಾವುದೇ ರಸಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನು ಕೊಡಬೇಕು ಅಂತಂದಾಗ ಸಾವಯವ, ನಿರವಯ ಮತ್ತು ಜೈವಿಕ ಗೊಬ್ಬರಗಳ ಮುಖಾಂತರ ಕೊಟ್ಟಾಗ ಮಾತ್ರ ಆ ಮಣ್ಣಿನಲ್ಲಿ ಆರೋಗ್ಯಪೂರ್ಣವಾಗಿರುತ್ತದೆ ಮತ್ತು ಬೆಳೆಗಳಿಗೆ ಬೇಕಾಗುವಂತ ಎಲ್ಲ ಪೋಷಕಾಂಶಗಳು ಸಮತೋಲನವಾಗಿ ಸರಿಯಾದ ವೇಳೆಯಲ್ಲಿ ಸಿಗುತ್ತೆ. ಈ ಜೊತೆ ಜೊತೆಗೆ ನಾವು ಯಾವಾಗಲೂ ರಸಗೊಬ್ಬರ ಕೊಡಬೇಕು ಅಂತಂದಾಗ ಯೂರಿಯಾದ ಬಗ್ಗೆ ಹೇಳಬೇಕು ಅಂತಂದಾಗ ಯೂರಿಯಾ ರಸಗೊಬ್ಬರಗಳನ್ನ ಭಾಗ ಮಾಡಿ ಕೊಡಬೇಕು ಅಂತ ಹೇಳ್ತೀವಿ. ಒಂದೇ ಸಲ ಕೊಡಬಾರ್ದು, ಯಾಕಂದ್ರೆ ಬೆಳೆಗಳು ಒಂದೇ ಸಲಕ್ಕೆ ಎಲ್ಲ ಗೊಬ್ಬರಗಳನ್ನ ಹಿರ್ಕೋದಿಲ್ಲ. ಮೊದಲೇ 30 ದಿನಗಳು ಅತಿ ಮುಖ್ಯ. ಬೆಳೆಗಳನ್ನ ಹಾಕಿದ ನಂತರ 30 ದಿನಗಳವರೆಗೆ ಅದರ ಬೆಳವಣಿಗೆ ಸಾಕಷ್ಟು ವೇಗವಾಗಿ ನಡೀತಿರ್ತದೆ. ಆವಾಗ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಸಾರ್ವಜನಿಕದ ಅವಶ್ಯಕತೆ ಇರುತ್ತದೆ. 50% ಭಾಗ ಶಿಫಾರಸು ಮಾಡಿದಂತ ಸಾರ್ವಜನಿಕ ರಸಗೊಬ್ಬರಗಳು ಮೊದಲು 30 ದಿನಗಳಲ್ಲಿ 50% ಕೊಡಬೇಕು. ಬಿತ್ತಿದ 30-35 ದಿನಗಳ ನಂತರ 2%, 50% ಕೊಡಬೇಕಾಗತ್ತೆ. ಯಾಕಂದ್ರೆ ಆ ನಂತರ ಬೆಳೆಗಳಿಗೂ ಬೇಕಾಗತ್ತೆ ಆ ಒಂದು ರಸಗೊಬ್ಬರ, ಅವಾಗ 50% ಕೊಡಬೇಕಾಗತ್ತೆ. ಈ ಜೊತೆ ಜೊತೆಗೆ ರಂಜಕವನ್ನ ಎಲ್ಲ ಬಿತ್ತುವಾಗ ಕೊಟ್ಟರೆ ನಡೀತದೆ, ಪೊಟ್ಯಾಷಿಯಂ ಅನ್ನು ಬಿತ್ತುವಾಗ ಕೊಟ್ಟರೆ ನಡೀತದೆ. ಆದರೆ ಹೆಚ್ಚು ದಿನಗಳವರೆಗೆ ಇರುವಂತಹ ಬೆಳೆಗಳಾದಂತಹ ಈ ಒಂದು ಮೆಣಸಿನಕಾಯಿ ಮತ್ತು ಹತ್ತಿ ಅಂತ ಬೆಳೆಯಲ್ಲಿ ಪೊಟ್ಯಾಷಿಯಂ ಸಹಿತ 2 ಭಾಗವಾಗಿ ಕೊಟ್ಟಾಗ ಅದರ ಕಾರ್ಯದಕ್ಷತೆ ಜಾಸ್ತಿ ಆಗತ್ತೆ ಮತ್ತು ಮಣ್ಣಿನ ಮೇಲೆ ಅದರ ದುಷ್ಪರಿಣಾಮ ಬಹಳಷ್ಟು ಕಡಿಮೆ ಆಗತ್ತೆ. ಒಂದು ವೇಳೆ ಇಷ್ಟೆಲ್ಲ ರಸಗೊಬ್ಬರ ಕೊಟ್ಟ ಮೇಲೂ ಸಹಿತ ಸಾವಯವ, ನಿರವಯ ಮತ್ತು ಒಂದು ಜೈವಿಕ ಗೊಬ್ಬರ ಮುಖಾಂತರ ಕೊಟ್ಟಾಗ ಬೆಳೆಯ ವಿವಿಧ ಹಂತಗಳಲ್ಲಿ ಏನಾದರೂ ಪೋಷಕಾಂಶ ಕೊರತೆ ಲಕ್ಷಣಗಳು ಕಂಡು ಬಂದ್ರೆ, ಯಾಕಂದ್ರೆ ಬೆಳೆ ಆ ಕೊರತೆ ಲಕ್ಷಣಗಳನ್ನು ತೋರಿಸಿಕೊಡುತ್ತದೆ. ಕೊರತೆ ಲಕ್ಷಣಗಳು ಬಂದಾಗ ಈ ಸಿಂಪರಣೆ ಮುಖಾಂತರ ಸಹಿತ ನಾವು ರಸಗೊಬ್ಬರಗಳನ್ನು ಕೊಡಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದಾಗ ಯೂರಿಯಾವನ್ನ 2% ದ್ರಾವಣ ಮಾಡಿ, ಅಂದ್ರೆ 20 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಈ ಯೂರಿಯಾವನ್ನು ಕರಗಿಸಿಬಿಟ್ಟು ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದರೆ ಆ ಒಂದು ಪೋಷಕಾಂಶ ಕೊರತೆಯನ್ನು ನಾವು ನಿಖರವಾಗಿ ಕಡಿಮೆ ಮಾಡ್ಕೋಬಹುದು ಮತ್ತು ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ನಿರ್ವಹಣಾ ಕ್ರಮಗಳ ಮುಖಾಂತರ ಈ ರಸಗೊಬ್ಬರಗಳನ್ನ ಮತ್ತು ಪೋಷಕಾಂಶ ನಿರ್ವಹಣೆ ಮಾಡಿದಾಗ ನಾವು ಹೆಚ್ಚು ಇಳುವರಿಯನ್ನು ಪಡ್ಕೋಬಹುದು ಮತ್ತು ಮಣ್ಣು ಸಹಿತ ಒಂದು ಆರೋಗ್ಯಪೂರ್ಣವಾಗಿರ್ತದೆ. ಬಹಳ ಅದ್ಭುತವಾದ ಮಾಹಿತಿ ಹೇಳ್ತಾ ಇದ್ದೀರಿ ನೋಡ್ರಿ. ಈಗ 30-40 ವರ್ಷ ಹಿಂದೆ ಸಾವಯವಕ್ಕೆ ಬಹಳ ಒತ್ತು ನೀಡಲಾಗ್ತಾ ಇತ್ತು, ಅಂದ್ರೆ ಎತ್ತುಗಳು ಸಾಗಣೆ ಮಾಡೋದ್ರ ಜೊತೆಗೆ ಆಕಳ ಎಮ್ಮೆ ಅಂದ್ರೆ ಸಗಣಿ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಭೂಮಿಗೆ ಬಹಳ ಅನುಕೂಲ ಆಗ್ತಿತ್ತು. ಈಗ ನಮ್ಮ ರೈತ ಬಾಂಧವರಿಗೆ ಜಾನುವಾರುಗಳನ್ನು ಸಾಕ್ತಾ ಇಲ್ಲ, ಅವ್ರಿಗೆ ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ, ಮತ್ತೆ ಅವರಿಗೆ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಸಾವಯವ ಅಂಶ ಇಲ್ದೇನೆ ಈಗ ರಸಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ, ಹೀಗಾಗಿ ಮಣ್ಣಿನ ಗುಣಮಟ್ಟ ಕುಸಿತಾ ಇದೆ ಅಂತ ಹೇಳೋದು ಇದೆ. ನೀವಾಗ್ಲೇ ಹೇಳಿದ್ರಿ ಕೋಳಿ ಗೊಬ್ಬರ ಮತ್ತೆ ಮೀನ್ ಗೊಬ್ಬರ ಅಂತೇಳಿ. ನಮ್ಮ ಸ್ನೇಹಿತರು ಒಬ್ಬರು ರೈತರು ಇದ್ದಾರೆ, ಸೋಮನಹಳ್ಳಿ ಸಸಿ ಅಂತೇಳಿ, ಅವರು ಏನ್ ಮಾಡಿದ್ದಾರೆ ಒಂದು ಕೆರೆ ಕೃಷಿ ಹೊಂಡ ಇದೆ, ಅದರೊಳಗೆ ಮೀನ್ ಸಾಕಾಣೆ ಮಾಡಿದ್ದಾರೆ, ಮತ್ತೆ ಮನೆಯೊಳಗಡೆ ಸಾಕಷ್ಟು ಕೋಳಿಗಳು ಸಾಕಾಣೆ ಮಾಡಿದ್ದಾರೆ. ಅವೆಲ್ಲವುಗಳನ್ನ ನೋಡ್ರಿ ಈಗ ಮೀನಿನ ಗೊಬ್ಬರ ಇರ್ತದೆ ಕೆಳಗೆ, ಆ ನೀರನ್ನ ಭೂಮಿಗೆ ಕೊಡ್ತಾರೆ. ಹೀಗಾಗಿ 1-3 ಎಕರೆ ಭೂಮಿಯೊಳಗೆ ಸಾವಯವ ರೀತಿಯೊಳಗೆ ಬೆಳೆದು 10-15 ಲಕ್ಷ ರೂಪಾಯಿ ವರಮಾನ ತೆಗಿತಾರೆ ಅವರು. ನಿಜ ಸರ್, ನಿಜ. ಅದು ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೋತಾರೆ. ಆದ್ರೆ ಈ ಒಂದು ಸಾವಯವ ಅಂಶ ಯಾವಾಗ್ಲೂ ಮುಖ್ಯವಾಗಿ ನಮ್ದು ರೊಟ್ಟಿ ಊಟ ಇದ್ದಂಗೆ, ಈ ರಸಗೊಬ್ಬರಗಳು ಕಾಯಿಪಲ್ಲೆ ಇದ್ದಂಗೆ. ಅದಕ್ಕೆ ರೊಟ್ಟಿ ಊಟನ ಕೊಡದೆ ನೀವು ಬರೀ ನೀವು ಕಾಯಿಪಲ್ಲೆ ಕೊಡ್ತಾ ಬರೇ ಪಲ್ಲೆ ಕೊಟ್ರೆ ಹೆಂಗೆ ಹೊಟ್ಟೆ ತುಂಬುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಹಳ ಅದ್ಭುತವಾಗಿ ತಾವು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾತಾಡಿದ್ರಿ. ರೈತ ಬಾಂಧವರೇ, ಪೋಷಕಾಂಶಗಳನ್ನೆಲ್ಲ ಒಮ್ಮೆಗೆ ಕೊಡಬೇಡಿ, ತಜ್ಞರು ಹೆಂಗೆ ಶಿಫಾರಸು ಮಾಡ್ತಾರೆ ಹಂಗೆ ಕೊಡ್ರಿ. ತಂತ್ರಜ್ಞರ ಜೊತೆಗೆ ನಿಮ್ಮ ಸಂಪರ್ಕ ಇಟ್ಟುಕೊಳ್ಳಿ, ಅವ್ರು ನಿಮ್ಮ ಒಂದು ಬೆಳೆಗಳ ಡಾಕ್ಟರ್ ಇದ್ದಂಗೆ ಅವರು. ಯಾಕಂದ್ರೆ ಡಾಕ್ಟರ್ ಇಲ್ಲದೆ ಇಲ್ಲಾಂದ್ರೆ ನಿಮ್ಗೆ ನೀವು ಮನೆ ಔಷಧಿ ತೊಗೊಂಡ್ರೆ ನಿಮ್ಗೆ ಹೆಂಗೆ ತೊಂದರೆ ಆಗುತ್ತೆ, ನಿಮಗೆ ಪೇನ್ ಕಿಲ್ಲರ್ಸ್ ತೊಗೊಂಡು ತೊಂದರೆ ಮಾಡ್ಕೊಂಡು ಮಾಡ್ಕೋತಾರೆ, ಹಂಗೆ ನೀವು ಹಂಗ ಭೂಮಿ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಡಾಕ್ಟರ್ ಹೆಂಗೆ ನಿಮಗೆ ಬೇಕು, ನಿಮ್ಮ ಬೆಳೆಗಳಿಗೆ ಬೇಕಾದ ಡಾಕ್ಟರು ಕೃಷಿ ವಿಜ್ಞಾನಿಗಳು, ಅವರ ಸಹಕಾರ ತಗೊಳ್ಳಿ, ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಭಾಳ ದುಬಾರಿ ಇದಾವೆ. ನೀವು ಸುಮ್ಮನೆ ಅವನ್ನ ತೊಗೊಂಡು ಪೋಷಕಾಂಶ ಹಾಕಿ ಜಾಸ್ತಿ ನೀರು ಹಾಕಿಬಿಟ್ರೆ ವೇಸ್ಟ್ ಆಗಿಬಿಡ್ತದೆ, ಭೂಮಿಗೆ ಮುಟ್ಟೋದೆಲ್ಲ ನಿಮಗೆ ಬರೋ ವರಮಾನ ನಿಮಗೆ ಕಡಿಮೆ ಆಗ್ತದೆ. ಅದಕ್ಕೆ ಇದು ಭಾಳ ಇರೋದ್ರಿಂದ ರೈತ ಬಾಂಧವರೇ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ, ಮತ್ತು ಯಶಸ್ವಿಯಾಗಿ ನೀವು ಕೃಷಿ ಮಾಡಬೇಕು ಅಂತಂದ್ರೆ ಇನ್ನೊಂದೆರಡು ಮಾತು ಹೇಳ್ಬೋದಾ ಅಂದ್ರೆ ಸಾವಯವ ವ್ಯವಸಾಯವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಡಾಕ್ಟರ್ ಕುಲಗೋಡ್ ಅವರೇ? ಈ ಸಾವಯವ ಪದಾರ್ಥ ಮಣ್ಣಲ್ಲಿ ಅತಿ ಅವಶ್ಯಕವಾಗಿ ಜಾಸ್ತಿ ಇರಬೇಕಾಗತ್ತೆ. 0.75 ಶೇಕಡಾವಾರು ಪ್ರಮಾಣಕ್ಕಿಂತ ಜಾಸ್ತಿ ಇರಬೇಕು ಅನ್ನುವಂಥ ನಮ್ಮ ಒಂದು ಶಿಫಾರಸು. ಆದರೆ ಇತ್ತಿತ್ತಲಾಗಿ ಕೊನೆಯ ಒಂದು 20-25 ವರ್ಷಗಳ ಮಣ್ಣಿನ ವಿಶ್ಲೇಷಣೆ ಆಧಾರದ ಮೇಲೆ ಹೇಳಬೇಕು ಅಂತಂದಾಗ, ನಮ್ಮ ಅಧ್ಯಯನ ಮುಖಾಂತರ ಹೇಳಬೇಕು ಅಂತಂದಾಗ, ಮಣ್ಣಿನಲ್ಲಿ ಸಾವಯವ ಅಂಶ 0.3 ಅಥವಾ 0.2 ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ ಬಹಳಷ್ಟು ಜಮೀನಿನಲ್ಲಿ. ಯಾಕೆ ಆಗ್ತದೆ ಅಂತಂದ್ರೆ, ನಾವು ಸಾವಯವ ಪದಾರ್ಥವನ್ನ ಮಣ್ಣಿಗೆ ಹಾಕ್ತಾ ಇಲ್ಲ. ಸೊ ಅದನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಅಂತ ನಾನು ಕೇಳಿದ್ರಿ. ಅದನ್ನ ಜಾಸ್ತಿ ಮಾಡಬೇಕು ಅಂತಂದಾಗ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಅಥವಾ ಸಾವಯವ ಪದಾರ್ಥಗಳ ಮುಖಾಂತರ ಹಾಕಬೇಕು ಅಂತ ಹೇಳ್ತೀವಿ. ಈಗ ಎರೆಹುಳು ಗೊಬ್ಬರ ಮುಖಾಂತರ ಹಾಕಬೇಕು ಅಂತಂದಾಗ, ಎರೆಹುಳು ಗೊಬ್ಬರವನ್ನ ಸುಮಾರು 2.5 ಟನ್ ಅಷ್ಟು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಹಾಕಬಹುದು ಅಂತ ಒಂದು ಶಿಫಾರಸು ಇದೆ. ಅಷ್ಟೊಂದು ಹಾಕಬೇಕು ಅಂತಂದಾಗ ಖರ್ಚು ಜಾಸ್ತಿ ಆಗುತ್ತೆ. ಅದ್ರ ಬದಲಿಯಾಗಿ ಇನ್ನೂ ಸಾಕಷ್ಟು ವಿಧಾನಗಳಿದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದಾಗ, ಈ ಹಸಿರೆಲೆ ಗೊಬ್ಬರಗಳು ಅಂತ ಬರ್ತದೆ. ಹಸಿರೆಲೆ ಗೊಬ್ಬರದಲ್ಲಿ ದೈಂಚ ಬರ್ತದೆ, ಕುದುರೆ ಮೆಂತೆ ಬರ್ತದೆ. ಸುಮಾರು 8-10 ಕೆಜಿ ಅಷ್ಟು ಬೀಜವನ್ನ ನಾವು ಹಿಂಗಾರಿ ಬೆಳೆ ಕಟಾವು ಆದ ತಕ್ಷಣ ಇನ್ನೂ ಮಣ್ಣಲ್ಲಿ ತೇವಾಂಶ ಇರ್ತದೆ, ಅವಾಗ ಮಣ್ಣಿನ ಮೇಲೆ ಹೋಗಿಬಿಟ್ರೆ ಅದು ಸಾಕಷ್ಟು ಬೆಳೆದು ಬರ್ತದೆ. ಇರುವಂತ ತೇವಾಂಶದ ಮುಖಾಂತರ ಬೆಳೆದು ಬರ್ತದೆ. ಒಂದು 30-35 ದಿವಸದ ನಂತರ ಅದನ್ನ ಮೊಗ್ಗು ಹೊಡೆದು ಬಿಟ್ರೆ ಮಣ್ಣಲ್ಲಿ ಕಳ್ಕೊಂಡು ಹೋಗ್ಬಿಡ್ತದೆ. ಸುಮಾರು 2-3 ವಾರದಲ್ಲಿ ಪೂರ್ತಿಯಾಗಿ ಕಳ್ಕೊಂಡು ಹೋಗ್ಬಿಡ್ತದೆ. ಮಣ್ಣಿನ ಒಂದು ಕಣ ರಚನೆ, ಅದರ ಸಚ್ಛಿದ್ರತೆ ಮತ್ತು ಅದರಲ್ಲಿರುವಂತ ಒಂದು ಭೌತಿಕ ಗುಣಮಟ್ಟ ಜಾಸ್ತಿ ಆಗತ್ತೆ. ರಾಸಾಯನಿಕವಾಗಿ ಸಾಕಷ್ಟು ಸುಧಾರಣೆ ಆಗತ್ತೆ. ನಾ ಹೇಳಿದೆ pH ಅಂಕ ಹೇಳಿದೆ, ವಿದ್ಯುತ್ ವಾಹಕತೆ ಅಂತ ಹೇಳಿದೆ, ಅಲ್ಲಿ CC ಅಂತ ಬರ್ತದೆ, ವಿನಿಮಯ ಕಾರಕ ಅಂಶಗಳು ಇರ್ತವೆ, ಅವೆಲ್ಲ ಜಾಸ್ತಿ ಆಗ್ತದೆ. ಈ ಎಲ್ಲ ಪ್ರಮಾಣದಿಂದ ಈ ಹೆಸರಿಳೆ ಗೊಬ್ಬರಗಳನ್ನ ಹಾಕೋದ್ರಿಂದ ಸಾಕಷ್ಟು ಸುಧಾರಣೆ ಆಗತ್ತೆ. ಅದರ ನಂತರ ಹೊಲದ ಬದುಗಳ ಮೇಲೆ ನಾವು ಕೆಲವೊಂದಿಷ್ಟು ಈ ಹಸಿರೆ ಗಿಡಗಳನ್ನ ಬೆಳಿಬಹುದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಗೊಬ್ಬರ ಗಿಡ ಅಂತ ಹೇಳ್ತೀವಿ, ಗ್ಲಿರಿಸಿಡಿ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಆ ಗ್ಲಿರಿಸಿಡಿ ಅನ್ನ ಬೆಳೆದ ನಂತರ ಸುಮಾರು ವರ್ಷದಲ್ಲಿ 3 ಅದನ್ನ ಕಟಾವ್ ಮಾಡಬಹುದು. ಆ ಟೆಂಡರ್ ಏನು ಬ್ರಾಂಚಸ್ ಬರ್ತದಲ್ಲ, ಅವನ್ ಕಟಾವ್ ಮಾಡಿಬಿಟ್ಟು ಸಾಕಷ್ಟು ಎಲೆಗಳು ಬರ್ತದೆ. ಅದನ್ನ ಭೂಮಿಯ ಮೇಲೆ ಹಾಕಿದಾಗ 2 ನಡುವೆ ಅದನ್ನ ಹಾಕಿಬಿಟ್ರೆ ಅದು ಮಣ್ಣಲ್ಲಿ ಕಳ್ಕೊಂಡು ಹೋಗುತ್ತೆ. ಮಣ್ಣಿಗೆ ಸಾಕಷ್ಟು ಅದು ಪೋಷಕಾಂಶಗಳನ್ನ ಸತ್ವವನ್ನ ಕೊಡುತ್ತದೆ. ಮಣ್ಣಿರುವಂತ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗತ್ತೆ. ಮಣ್ಣಿರುವಂತ ಒಂದು ಸಾವಯವ ಪದಾರ್ಥವನ್ನು ಜಾಸ್ತಿ ಮಾಡುತ್ತೆ. ಸೊ ಸಾವಯವ ಪದಾರ್ಥ 0.75 ಜಾಸ್ತಿ ಇದ್ದಾಗ ಮಣ್ಣಲ್ಲಿ ನೀವು ಯಾವುದೇ ಬೆಳೆಯನ್ನ ಬೆಳಿಬಹುದು. ಅಷ್ಟರ ಮಟ್ಟಿಗೆ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ. ಬಹಳ ಅದ್ಭುತ ಮಾಹಿತಿ ನೀಡ್ತಾ ಇದ್ರೆ. ತಾವ್ ಹೇಳ್ತಾ ಇದ್ರೆ ಅಂದ್ರೆ ಈಗ ಸಾವಯವ ಅಂತಂದ್ರೆ ನೈಸರ್ಗಿಕ ಪೋಷಕಾಂಶಗಳು, ನೈಸರ್ಗಿಕ ಪೋಷಕಾಂಶಗಳು ಮತ್ತೆ ತಾವು ಕೊಡುವಂತ ರಾಸಾಯನಿಕ ಪೋಷಕಾಂಶಗಳು ಎಲ್ಲವೂ ಕೂಡ ಸಮತೋಲನವಾಗಿರ್ಬೇಕು. ಬಹಳ ಮುಖ್ಯವಾಗಿ ನೈಸರ್ಗಿಕ ಪೋಷಕಾಂಶಗಳಿಗೆ ಹೆಚ್ಚು ಒತ್ತಿರ್ತದೆ. ಅದನ್ನ ಮಾಡಿದ ಜೊತೆಗೆ ರಾಸಾಯನಿಕಗಳನ್ನು ಕೂಡ ಹಾಕ್ರಿ, ಯೂರಿಯಾ DAP ಇಂಥವನ್ನೆಲ್ಲ ಹಾಕ್ರಿ. ಆದ್ರೆ ಪೊಟ್ಯಾಸಿಯಂ ಇರ್ಬೋದು, ಸಣ್ಣ ಸಣ್ಣ ಇವುಗಳನ್ನು ಕೂಡ ಹಾಕ್ಬಹುದು. ಆದ್ರೆ ಈ ಒಂದು ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ನೈಸರ್ಗಿಕ ಪೋಷಕಾಂಶಗಳ ಕಡೆನೆ ಹೆಚ್ಚು ಒತ್ತಿಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗ್ತಂದ್ರೆ ರೈತ ಬಾಂಧವರಿಗೆ ಖಂಡಿತ ಅನುಕೂಲ ಆಗ್ತದೆ, ಅವ್ರ ಖರ್ಚು ಕಡಿಮೆ ಆಗ್ತದೆ, ಅದು ಆಗ್ಲಿ ಅಂತ ಹೇಳಿ ಆಸೆ ಮಾಡೋಣ. ಇಲ್ಲಿ ತನಕ ಡಾಕ್ಟರ್ ವಿಠಲ್ ಬಿ ಕುಲಗೋಡ್ ಅವರೇ, ಇವತ್ತು ತಾವು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಗಳು, ಮಣ್ಣು ವಿಜ್ಞಾನದೊಳಗೆ ಸಾಕಷ್ಟು ಹಿರಿತನ ತಮಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಿರಿ, ಸಾಕಷ್ಟು ರೈತ ಬಾಂಧವರಿಗೆ ನೆರವು ನೀಡಿದಿರಿ. ಇಲ್ಲಿ ತನಕ ಬಂದು ನಮಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಬೆಳೆಗಳಿಗೆ ಯಾವಾಗ ಯಾವಾಗ ನಾವು ಪೋಷಕಾಂಶಗಳನ್ನು ಕೊಡಬೇಕು ಮತ್ತೆ ಅವುಗಳನ್ನು ನಿರ್ವಹಣೆ ಮಾಡೋದು ಹೆಂಗೆ, ಇವೆಲ್ಲ ಕುರಿತಂತೆ ರೈತ ಬಾಂಧವರಿಗೆ ಬಹಳ ಬೆಳಕು ಚೆಲ್ಲುವಂತಹ ಮಾಹಿತಿಯನ್ನು ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಈ ಒಂದು ವಿಶೇಷ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮಾಹಿತಿ ನೀಡುವಂತಹ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಠಲ್ ಬಿ ಕುಲಗೋಡ್ ಅವರೊಂದಿಗೆ ಬೆಳೆಗಳಿಗೆ ಬೇಕಾದ ನೀರು ಹಾಗೂ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್. ಇದಾಗಿತ್ತು ಇಂದಿನ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ.